ನಿಧಾನವಾಗಿ ಹತ್ತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಮೋಹನಾಕ್ಷಿ ಹೆಚ್. ಏನ್ ಮಾಡ್ತಿದ್ದೆ? ಏನ್ ಮಾಡದಪ್ಪ, ಇರುತ್ತಲ್ಲ ಕೆಲ್ಸ. ಆ ಕಾಳು ಈ ಕಾಳು ಸೋಸ್ಕೊಂಡ್ ಕೂತಿದೀನಪ್ಪ. ಅಲ್ಲ, ಯಾವಾಗ ತಂದೆ ಕಾಳುಗಳಂತಂದ್ರೆ ನಂಗೆ ಗೊತ್ತಾಗ್ಲಿಲ್ಲ. ಯಾಕೆ ಸಂತೆ ಸಿಗಕ್ಕಲ್ವಾ? ನೀನ್ ಬೆಳೆದಿಲ್ಲ ಅನ್ನು ಎಲ್ಲಿ? ಈ ಪಾಟಿ ಮಳೆ ಹುಯ್ದು ಎಲ್ಲ ಏನೇನೋ ಆಗೋಗ್ಬಿಡ್ತಲ್ಲ ಸಂಕ್ರಣ. ಮತ್ತೆ ಇನ್ನೊಂದ್ ವಿಷಯ ನಂಗೆ, ಕಳೆದ್ಕಿತ ನಾನು ಟೌನಿಗ್ ಹೋಗಿದ್ನಲ್ಲ, ಅವಾಗಲ್ಲಿ ನಮ್ಮ ಅಕ್ಕನ ಮನೆ ಪಕ್ಕ ಏನ್ ಪ್ಯಾಟಲ್ಲಿ ಹೊಸಿ ತರಕಾರಿಗಳನ್ನೆಲ್ಲ ಬೆಳ್ಕೊಳಕ್ ಶುರು ಮಾಡ್ಬಿಟ್ಟವ್ರೆ ಸಂಕ್ರಣ. ಅದೇನು ಅಂತ ಅಣ್ಣ ಏನ್ ಕೇಳ್ಬೇಕು. ಏನ್ ಮನೆ ಮುಂದೆ ಸೊಳ್ಳೆ ಪರದೆ ತರ ಕಟ್ಬಿಟ್ಟಿರ್ತಾರೆ, ಅದ್ರೊಳಗೆ ಏನ್ ತರಕಾರಿ ಬೆಳ್ಕೊಂಡಿರ್ತಾರೆ, ಹಸು ಬಾಯಾಕ್ಬಾರ್ದು ಅಂತ ಹಂಗ್ ಕಟ್ಕೊಂಡಿರ್ತಾರೆ ಅನ್ಕೊಂಡಿದೀನಪ್ಪ. ಸೊಳ್ಳೆ ಪರದೆ ಹಾಕ್ಬಿಟ್ಟು? ಸೊಳ್ಳೆ ಪರದೆ ತರನೇ ಇರುತ್ತೆ, ಅದೆಂತದೋ ಗೊತ್ತಿಲ್ಲ, ಹಸಿರು ಸೊಳ್ಳೆ ಪರದೆ ತರ ಇರುತ್ತೆ. ಅದನ್ನ ಹಾಕ್ಬಿಟ್ಟು ಸುಮಾರು ತರಕಾರಿ ಬೆಳ್ಕೊಂಡಿದ್ರು. ನೀನು ಪ್ಯಾಟಕ್ ಹೋದ್ರೆ ಹಂಗೆ ಬರಕಲ್ಲ, ಹಿಂಗ್ ಏನಾರು ಗಮನಿಸ್ಕೋ ಬತ್ತಿ ಅಲ್ವಾ? ಮತ್ತೆ ಅದ್ರ ಬಗ್ಗೆ ಬಸಿ ಕೇಳೋಣ. ಬಾಯಿಲ್ ಮತ್ತಂಗಾರ ಹೋಗ್ಬರ್ನ. ಅಣ್ಣ, ಓ ಶಂಕರಣ್ಣ, ಏನ್ ಮಾಡ್ತಾ ಕೂತಿದ್ಯಾ? ಏನ್ ಇಲ್ಕಂಬ ಶಂಕರಣ್ಣ, ಈಗೇನ್ ಮಾಡಕೈತದೆ? ಅಲ್ಲ ನೋಡು, ಈಗ ಒಂದು ವಾರ 15 ದಿನದಲ್ಲಿ ಮಳೆ ಮಳೆ ಮಳೆ ಅಂತ ಸುಸ್ತಾಗೋಗಿತ್ತು. ಈಗ ನೋಡಿದ್ರೆ ಆಗ್ಲೇ ಚೆನ್ನಾಗಿ ಹಿಮ ಬೀಳ್ತೈತೆ, ಚಳಿಯೋ ಚಳಿ ಚಳಿ, ಬಿಸಿಲು ದಗೆ ದಗೆ ದಗೆ ಅಂತಾನು ಶುರುವಾಗುತ್ತೆ ಮಧ್ಯಾಹ್ನ ಮೇಲೆ. ಆಯ್ತಾ ಈಗ ಅಣ್ಣ, ಈಗ ಈ ಚಳಿಗೆ ನಮ್ಗೆ ತಡೆಯಕ್ ಆಯ್ತಿಲ್ಲ. ಅದ್ರಲ್ಲಿ ಬೇರೆ ಇವಳೇನೋ ಮೊನ್ನೆ ಪ್ಯಾಟೆಗೇನೋ ಹೋಗಿಲ್ಲ ಅಂತ ಮೀನಕ್ಕ, ಅದೇನೋ ಸೊಳ್ಳೆ ಪರದೆ ಅಂತ ಬೇರೆ ಏನೋ ಹೇಳ್ತಿದ್ಲು, ಅದೇನೋ ಕೇಳ್ಬೇಕಂತೆ, ಕೇಳಪ್ಪ. ಅಣ್ಣಯ್ಯೋ, ಏನ್ ಗೊತ್ತಾ, ನಾನು ಪೇಟೆಗೆ ಹೋಗಿದ್ನಲ್ಲ, ಅಲ್ಲಿ ನಮ್ಮ ಅಕ್ಕನ ಮನೆ ಪಕ್ಕ ಹೊಸಿ ತರಕಾರಿ ಬೆಳ್ಕೊಂಡಿದ್ರು, ಅದಕ್ ಸುತ್ತಲೂ ಸೊಳ್ಳೆ ಪರದೆ ತರ ಇಳೆ ಬಿಟ್ಬಿಟ್ಟವ್ರೆ. ಮೋಸ್ಟ್ಲಿ ಹಸು ಬಾಯಾಕ್ ಬರ್ದು ಅಂತ ಹಂಗ್ ಮಾಡವ್ರೆ ಅನ್ಕಣ್ಣಪ್ಪ ನಾನು. ಸೊಳ್ಳೆ ಪರದೆ ಹಾಕಿದ್ರೆ ಹಸು ಬಾಯಾಕಲ್ವಾ? ಸೊಳ್ಳೆ ಪರ ಸಮೇತ ಹಾಕಬಿಡ್ತದ. ನಾನು ಹಂಗೆ ಅನ್ಕಂದೆ, ಇವ್ಳು ಹೇಳದ್ ನೋಡ್ಬಿಟ್ಟು ಸೊಳ್ಳೆ ಪರದೆ ಹಾಕವ್ರೆ ಅಂತ. ಸೊಳ್ಳೆ ಪರದೆ ತರ, ಅದಕ್ಕೆ ಹೆಸರು ಗೊತ್ತಿಲ್ಲ ನಂಗೆ. ಇಬ್ರು ಚೆನ್ನಾಗಿದ್ದೀನ ನನ್ಗೆ, ಮೀನಕ್ಕನ್ ಗೋಳು ಇಕ್ಕಳದು ಅಂದ್ರೆ ಇಬ್ರಿಗೂ ಖುಷಿ. ಈಗ ನಾನು 15 ವರ್ಷ ಮಾಡ್ತಾ ಕೂತಿದ್ದೆ ಮೀನಕ್ಕ ಅಂತ ಅಂದ್ರೆ, ಎಲ್ಲ ಹವಾಮಾನ ಎಲ್ಲ ಬದಲಾಯ್ತೈತಲ್ಲ ದಿವಸದಿಂದ ದಿವಸಕ್ಕೆ. ಈಗ ಕಳೆದ ವರ್ಷ ನೋಡಿದ್ರೆ ಹಂಗಾಯ್ತು, ಈ ವರ್ಷ ನೋಡಿದ್ರೆ ಹಿಂಗಾಯ್ತು. ಈಗ ಶಂಕರನ್ ಹೇಳಿದ್ನಲ್ಲ, ಚಳಿ ಆಯ್ತೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ನನಗೆ ನೋಡುವ ಒಂದ್ ದಿವಸ ಚಳಿನೇ ಆಗಿಲ್ಲ. ಯಾಕೆಂದ್ರೆ ಈ ರಾತ್ರಿ ಹೊತ್ತಾರ ಚಳಿ ಆಗ್ಬೇಕಲ್ಲ ಶಂಕರಣ್ಣ, ಚಳಿದಿದೆ ಇಲ್ಲ ನನಗೆ ಇನ್ನೂ. ಆದ್ರೆ ಗಂಟ್ಲು ಕಟ್ಕೊಬಿಟ್ಟೈತೆ, ಗಂಟ್ಲು ಕಟ್ಕೊಂಡಿರೋದ್ ನೋಡಿ ಚಳಿಗಾಲ ಬಂದೈತೆ ಅಂತ ತಿಳ್ಕೊಬೇಕು ನಾನು. ಅಲ್ಲ, ಜನವರಿ ಗಂಟ್ಲು ಕಟ್ಕೋಬೇಕು, ಈಗ್ಲೇ ಗಂಟ್ಲು ಕಟ್ಕೋತೈತೆ ಶುರು ಆಗೈತಲ್ಲ, ಚಳಿ ಶುರು ಆಗೈತಲ್ಲ. ಈಗ ನೋಡಪ್ಪ, ಈಗ ಮಳೆ ಹೋಯ್ತು ಹೋಯ್ತು ಅಂತ ಅನ್ಕೊಂಡ, ಈಗ ಮೊನ್ನೆ ಪೇಪರ್ ಅಲ್ಲಿ ಮತ್ತೆ ಬಂದಿತ್ತು ಇನ್ನೊಂದ್ 5 ದಿವಸ ಎಂತ ಅಲರ್ಟ್ ಮಾಡವ್ರೆ, ಈ ಮೋಡ ಕಟ್ಕೊಂಡ್ಲೇ ಇರ್ತದೆ. ಹೌದೌದು, ಎಷ್ಟೊತ್ತಿ ಬರ್ತದ ಏನ್ ಬರ್ತದ ಅಂತ ಅನ್ಕೊಂಡು ಭಾರಿ ಭಯ ಆಯ್ತು ನನಗೆ. ಅಲ್ಲ ನೀ ಕಣಂಗೆ ನಿನ್ನೆ ಮನೇಲಿ ಹಂಗೆ ಹಂತಾಡ್ತು ಮಳೆ ಬಂದಿದ್ದು, ನಾನು ಹೋಗೇ ಬಿಡ್ತು ಅಂತ ಅನ್ಕೊಂಡಿದ್ದೆ. ಅದು ಈ ಷಷ್ಠಿ ತಲೆ ಮೇಲೆ ವರ್ಷ ವರ್ಷ ಬರ್ತದ ಅಂತ. ಹೌದೌದೌದು, ಹಂಗ ಅಂತ ಆಡ್ತ ಅಷ್ಟೇ ಹೇಳಕ್ಕಾಗ್ಲು ಅಂತ. ಮಾರ್ಚಿ 10ನೇ ತಾರೀಕುವರ್ಗು ಏನ್ ಹೇಳಕ್ಕಾಗ್ಲ ಅಂತಾರೆ. ಅಂದ್ರೆ ಇನ್ನು 3 ತಿಂಗಳು, 3 ತಿಂಗಳವರ್ಗು ಮುಗಿಯುತ್ತ ಕತೆ. ಯಾಕೆ ಅಂತ ಅಂದ್ರೆ ಅಷ್ಟೊಂದು ವಾತಾವರಣ ಬದಲಾವಣೆ ಆಗ್ಬಿಟ್ಟಿದೆ ನಮ್ಮಲ್ಲಿ. ಅದಕ್ಕೆ ನಾನೇನ್ ಯೋಚನೆ ಮಾಡ್ತಿದ್ದೆ ಅಂತ ಅಂದ್ರೆ, ಈ ವಾತಾವರಣ ನಂಬ್ಕೊಂಡು ನಾವು ಮಾಡಕ್ಕಾಗಲ್ಲ ಬಂಗವ. ಯಾಕೆ ಅಂತ ಅಂದ್ರೆ ಈ ವರ್ಷ ಎಲ್ಲ ಅನುಭವಿಸಿದ್ವಲ್ಲಪ್ಪ ನಾವು, ಅದ್ನಿಜ ಬಿಡು, ಮಾಡಿದ್ದು ತಕಾಲದಲ್ಲಿ ಮಾಡಿದ್ದೆಲ್ಲನು ಅಕಾಲದಲ್ಲಿ ಕಳ್ಕೊಂಡು ಅನ್ನೋ ಹಂಗೆ ಹಂಗೆ ಆಗೋಗೈತಲ್ಲ. ಅದಕ್ಕೋಸ್ಕರವ ನಾನು ಇನ್ನೊಂದು ಪ್ಲಾನ್ ಮಾಡಿದ್ದೀನಿ ಈಗ. ಏನು ಅಂತ ಅಂದ್ರೆ, ಎಲ್ಲ ಟೈಮಲ್ಲೂ ಬೆಳೆ ಬೆಳ್ಕೋಬೇಕು, ಎಲ್ಲ ತರದವನು ಅವರೇ ನಾವು ಮಾಮೂಲಿ ಮುಂಗಾರಲ್ಲಿ ಹಾಕ್ತಿವಿ. ಅದೀಗ ಡಿಸೆಂಬರ್ ಶುರು ಆಯ್ತದೆ, ಇವಾಗ ತಿಂದ್ರೆ ಮಾತ್ರ ಚೆನ್ನಾಗಿರ್ತದೆ ಅದು, ಈಗಲೇ ಬರೋದು ಅಂತ ಹೇಳ್ತಾರೆ. ಅಲ್ಲ ಮತ್ ಸಾಲದಕ್ಕೆ ಅವರೇ ಸೊಗಡು ನೀನು ನವೆಂಬರ್ ಡಿಸೆಂಬರ್ ಜನವರಿನಲ್ಲೇ ಬಹಳ ಚೆನ್ನಾಗಿ ಬರೋದಂತ ನಾವು ಮೊದಲಿಂದ ನಂಗೆ ಅನ್ಕೊಂಡಿರೋದು ಅಂತ ಅಂತಾರೆ. ಈಗ ಹಂಗಲ್ವಂತೆ, ಮತ್ತೆ ಎಲ್ಲ ಟೈಮಲ್ಲೂ ಎಲ್ಲ ಬೆಳೆ ಬೆಳ್ಕೋಬಹುದು. ಅದ್ಯಾವ ತರ ಅಣ್ಣ, ಅದ್ಯಾವ ತರ ಅಂತ ಅಂದ್ರೆ ಈಗ ಹೇಳ್ತಿದ್ಲಪ್ಪ ನಮ್ಮ ಮೀನಕ್ಕೆ ಹೇಳ್ತಿದ್ಲಲ್ಲ ಸೊಳ್ಳೆ ಪರದೆಯ, ಸೊಳ್ಳೆ ಸೊಳ್ಳೆ ಪರದೆ ಅಂತ ಹೇಳಿದ್ಲ ಬರ್ದಲ್ಲ ಅದು ಹೇಳ್ತೇನೆ ಏನು ಅಂತ ನಾನು. ಆತರವ ಈ ಗ್ರೀನ್ ಹೌಸ್ ಅಂತ ಮಾಡೋರು ಇತ್ತೀಚೆಗೆ, ಗ್ರೀನ್ ಹೌಸ್ ಗ್ರೀನ್ ಹೌಸ್ ಅಂತ ಅಂದ್ರೆ ಅದಂಗೆ ಅದು ಹೇಳ್ತೇನೆ ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ. ಹೌಸ್ ಅಂದ್ರೆ ಮನೆ, ಗ್ರೀನ್ ಅಂದ್ರೆ ಹಸಿರು, ಹಸಿರು ಮನೆ ಅಂತ ಹೇಳ್ಬಿಟ್ಟು. ವಾ, ಹಸಿರು ಮನೆ ಅಂತ ಅಂದ್ರೆ ಹಸಿರು ಕಲರ್ ಸೊಳ್ಳೆ ಪರದೆ ಹಾಕಿದ್ರು ಅಂತ ಅಂದಲ್ಲ, ಅದಲ್ಲ. ಅಲ್ಲ ಈಗೇನಾದ್ರು ಹಸಿರು ಬಣ್ಣ ಬೆಳೆಯೋದಂತ ಮನೆಗೆ ಅಂತ ಇಲ್ಲ ಇಲ್ಲ, ಮತ್ತೆ ಅದ್ನುವೆ ಹಂಗೆ ಅಂತಾರೆ. ಹೆಂಗಂತಾರೆ ಅಂತ ಅಂದ್ರೆ ಅದ್ನುವೆ ಗ್ರೀನ್ ಹೌಸ್ ಅಂತಲೇ ಅಂತಾರೆ. ಅದ್ರಲ್ಲಿ ಎರಡ್ ಮೂರ್ ತರ ಅವೆ ಗ್ರೀನ್ ಹೌಸ್ ಅಲ್ಲೂ, ಎರಡ್ ಮೂರ್ ತರ ಅವೆ. ಹೆಂಗೆ ಅಂತ ಅಂದ್ರೆ ಈ ನಮ್ ವಾತಾವರಣ ಇರ್ತದಲ್ಲಪ್ಪ, ನಮ್ಮ ವಾತಾವರಣದಲ್ಲಿ ಮುಖ್ಯವಾಗಿ ಏನಿರ್ತದೆ, ಬೆಳಕಿರ್ತದೆ, ಗಾಳಿ ಬೆಳಕು ಇರ್ತದೆ, ನೀರಿರ್ತದೆ, ಅಂದ್ರೆ ಮಳೆ ನೀರಿರ್ತದೆ, ಈ ವಾತಾವರಣದಲ್ಲಿ ಸ್ವಲ್ಪ ತೇವಾಂಶ ಇರ್ತದೆ, ಬಿಸಿಲಿರ್ತದೆ. ಇವಿಷ್ಟುನುವೆ ಇವೈದ್ನುವೆ ನಿಯಂತ್ರಣ ಮಾಡ್ಬಿಟ್ರೆ ನೋಡಪ್ಪ ನಾವ್ ಯಾವಾಗ ಬೇಕು ಅವಾಗ ಯಾವ ಬೆಳೆ ಬೇಕೋ ಅಂತ ಬೆಳೆ ಬೆಳ್ಕೋಬಹುದು. ನಿಯಂತ್ರಣ ಮಾಡೋದು ಅಂದ್ರೆ ಹೆಂಗೆ, ನಿಯಂತ್ರಣ ಮಾಡೋದು ಅಂತ ಅಂದ್ರೆ ಅದೇ ಈಗ ಗ್ರೀನ್ ಹೌಸ್ ಅಂತ ಹೇಳಿದ್ ನಾನು, ಇದನ್ನ ನಿಯಂತ್ರಣ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಗ್ರೀನ್ ಹೌಸ್ ಅಂತ ಹೇಳಿ ಮಾಡೋರು. ಅಲ್ಲ ಈಗ ನಂಗೆ ಒಂದು ಡೌಟ್ ಬತ್ತೈತೆ, ಈಗ ಗಾಳಿ ಇಲ್ದಾನೆ, ಬೆಳಕಿಲ್ದಾನೆ, ನೀರಿಲ್ದಾನೆ ಬೆಳೆ ಬೆಳೆಯೋದಂತ ಹೆಂಗೆ ಅಣ್ಣ? ಇಲ್ದಾನೆ ಅಲ್ಲ, ಇರೋದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಳ್ಳಿ. ಕೋಪ ಕಂಟ್ರೋಲ್ ಮಾಡ್ಕೋನಲ್ವಾ ವೀಣಕ್ಕ, ಹಂಗೆ ಇರೋ ವಿದ್ಯಾರ್ಥವೇ ಎಲ್ಲ ಟೈಮಲ್ವೇ, ಆಯ್ತಾ, ಎಲ್ಲ ಟೈಮಲ್ಲೂ ಇರ್ತದೆ. ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಳ್ಳಿ, ಅಂದ್ರೆ ಮಿತವಾಗಿ ಬಳಸಿ ಬೆಳೆ ಬೆಳ್ಕೊಳ್ಳೋದು. ಈಗ ನೋಡಪ್ಪ, ಕೆಲವು ಬೆಳೆಗಳಿಗೆ ಜಾಸ್ತಿ ನೀರು ಬೇಕು, ಇನ್ ಕೆಲವು ಬೆಳೆಗಳಿಗೆ ಜಾಸ್ತಿ ಬಿಸಿಲು ಬೇಕು, ಇನ್ ಕೆಲವು ಬೆಳೆಗಳಿಗೆ ಈ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ಕೆಲವಕ್ಕೆ ಗಾಳಿ ಬೀಸ್ಬೇಕು, ಇನ್ ಕೆಲವಕ್ಕೆ ಗಾಳಿ ಬೀಸಬಾರ್ದು. ಈಗ ಬಾಳೆ ಬೆಳೆದ್ಬಿಟ್ಟು ವರ್ಷ ಅಲ್ಲವ, ಚೆನ್ನಾಗಿ ಕೊನೆ ಬಿಟ್ಟು ಕಾಲದಲ್ಲಿ ಚೆನ್ನಾಗಿ ಗಾಳಿ ಹೊಡಿತು ಒಂದ್ ಎರಡು ದಿವಸ ಅಂತ ಮಂಕನೆ ಬಿಡ್ತದೆ, ಎಲ್ಲ ಮಲಕತ್ತದೆ, ಭತ್ತ ಮನಗೈತಲ್ಲ ಎಲ್ಲ ಮಲಕ ಬಿಡ್ತದೆ. ಹಂಗೆ ಇವೆಲ್ಲ ನಿಯಂತ್ರಣ ಮಾಡ್ಬಿಟ್ಟು ಬೆಳೆಸೋದು, ಇದು ಗ್ರೀನ್ ಹೌಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಗ್ರೀನ್ ಹೌಸ್ ಅಲ್ಲಿ ಮೂರ್ ತರ ಅವೆ ನನಗೆ ಗೊತ್ತಿರ, ಹಂಗೆ ಎಷ್ಟೆಷ್ಟವ ಏನೋ ಗೊತ್ತಿಲ್ಲ ನನಗೆ, ನನಗೆ ಈಗ ಸದ್ಯಕ್ಕೆ ಗೊತ್ತಿರೋದು ಮೂರ್ ತರ. ಆ ಮೂರ್ ತರ ಏನಪ್ಪ ಅಂತ ಅಂದ್ರೆ, ಒಂದು ಗ್ಲಾಸ್ ಹೌಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಗಾಜಿನ ಮನೆ, ಗಾಜಿನ ಮನೆ. ನ್ಯೂಸ್ ಅಲ್ಲಿ ಒಂದ್ಸಲ ತೋರಿಸಿದ್ರು, ಮತ್ತೆ ಬೆಂಗಳೂರಲ್ಲಿ ಐತಲಪ್ಪ ಆತರ ಗಾಜಿನ ಮನೆ, ಅಂದ್ರೆ ಅರಮನೆ ತಳ ಬೇರೆ ಬೇರೆ ಬೇರೆ ಬೇರೆ ಕಡೆಲ್ಲೂ ಮಾಡ್ಕೊಂಡವ್ರು, ಆಯ್ತಾ. ಪೂರ್ತಿ ಒಂಥರ ಈ ನಾವು ಶಾಮಿಯಾನ ಹಾಕ್ತೇವಲ್ಲ ಏನಾದ್ರು ಮನೇಲಿ ಪ್ರೋಗ್ರಾಮ್ ಗೀಗ್ರಾಮ್ ಆದಾಗ, ಆತರ ಶಾಮಿಯಾನ ತರ ಒಂದ್ ಇದು ಹಾಕಬಿಟ್ಟು, ಗ್ಲಾಸ್ ಅಲ್ಲ ಅದೊಂದ್ ಇದು ಸ್ಟ್ರಕ್ಚರ್ ಆತರ ಮಾದರಿ ಮಾದರಿ ಮಾದರಿ ಒಂದ್ ಹಾಕಬಿಟ್ಟು ಅದ್ರ ಮೇಲೆ ಗ್ಲಾಸ್ ಇಟ್ಬಿಡುದು, ಅದ್ರ ಮೇಲೆ ಗ್ಲಾಸ್ ಇಟ್ಬಿಡುದು, ಇದ ಗ್ಲಾಸ್ ಹೌಸ್ ಅಂತ ಅಂತಾರೆ. ಅಂದ್ರೆ ಮೇಲ್ಭಾಗದಲ್ಲಿ ಮಾತ್ರ ಗ್ಲಾಸ್, ಇಲ್ಲ ಪೂರ್ತಿ ಸುತ್ತನೂ ನೀನ್ ಮನೆ ಕಟ್ಟತಂಗ್ ಗಾಜಿನ ಮನೆನೇ, ಅದು ಕೆಳಗಡೆಯಿಂದ ತುದಿವರೆಗೂ ಗಾಜೆ ಗ್ಲಾಸ್ ಹಾಕೋದು. ಅಂದ್ರೆ ಶಾಖ ಬೀಳ್ಬಾರ್ದು ಅಂತನ ಹೇಳ್ತೀನಿ ಎಲ್ಲನು, ಗಾಜು ಅಂತಂದ್ರೆ ಶಾಖ ಬೀಳಕ್ಕೆ ಒಮ್ಮೆ ಕದ್ಯಾಕಂಗಡ್ತೀನಿ ನೀನು. ಅದು ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಅದು ಸ್ವಲ್ಪ ಭಾರಿ ಕಾಸ್ಟ್ಲಿ ಅಂತ. ಮತ್ತೆ ಗಾಜೆ ಹಾಕದಾರೆ ದುಡ್ಡು ಜಾಸ್ತಿ ಬೇಕಾಗ್ತದೆ, ಸಿಕ್ಕಾಪಟ್ಟೆ ದುಬಾರಿ ಅಂತ ಅನ್ಕೊಂಡು ಇದು ಎಲ್ಲರೂ ಮಾಡಕ್ಕಾಗ್ಲಿಲ್ಲ. ಈ ಸ್ವಲ್ಪ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ಈಗ ಬೆಂಗಳೂರಲ್ಲಿ ಮಾಡ್ಕೊಂಡವ್ರಪ್ಪ, ಅದು ಮಾಡ್ಕೊಂಡವ್ರು, ಈ ದಾವಣಗೆರೆಲ್ಲ ಮಾಡೋರು ನನಗೆ ಗೊತ್ತಿರ ಹಂಗೆ, ಅದು ಗ್ಲಾಸ್ ಹೌಸ್ ಅಂತ ಹೇಳಿ. ಈಗ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸ್ವಲ್ಪ ಅನುಕೂಲವಾಗಿ ಸರ್ಕಾರದ ಲೆವೆಲ್ ಅಲ್ಲಿ ಮಾಡಬಹುದು, ಯಾಕೆಂತಂದ್ರೆ ಅವ್ರಿಗೆ ಜಾಸ್ತಿ ದುಡ್ಡು ಇರ್ತದಲ್ಲಪ್ಪ, ಆ ಲೆವೆಲ್ ಮಾಡಬಹುದು, ರೈತರ ಲೆವೆಲ್ ಅಲ್ಲಿ ಮಾಡಕ್ಕಾಗಲ್ಲ. ಅಂದ್ರೆ ಹೆಚ್ಚಿಗೆ ಹಣ ಇರೋರು ದುಡ್ಡಿರೋರು ಅಥವಾ ಸರ್ಕಾರದವ್ರು ಮಾಡಬಹುದು ಅಂತ ಅಂತಿದ್ಯಾ, ಮಾಡಬಹುದು ಆ ತರದ್ದು, ಆಯ್ತಾ. ಇದು ಗ್ಲಾಸ್ ಹೌಸ್ ಆಯ್ತಾ. ಆಮೇಲೆ ಪಾಲಿ ಹೌಸ್ ಅಂತ, ಪಾಲಿ ಹೌಸ್, ಪಾಲಿ ಹೌಸ್ ಅಂತ ಅಂದ್ರೆ ಅದೇನಿಲ್ಲ, ಈಗ ಗ್ಲಾಸ್ ಎಲ್ಲ ತರಕಲ್ಲ ಅಂತ ಹೇಳಿದ್ನಲ್ಲ ನಮ್ಮ ಹತ್ರ ಕೈಲಿ, ಅದಕ್ಕೆ ಏನ್ ಮಾಡೋದು, ಈ ಪಾಲಿಥಿನ್ ಶೀಟ್ ಪ್ಲಾಸ್ಟಿಕ್ ಇರ್ತದಲ್ಲಪ್ಪ, ಅದು ಗೇಜಿನ ಮೇಲೆ ಇರ್ತದೆ, ಇಷ್ಟು ಗೇಜು ಇಷ್ಟು ಗೇಜು ಅಂತ ಇರ್ತದೆ. ಆ ಗೇಜಿನ ಮೇಲೆ ಒಂದ್ ಸ್ವಲ್ಪ ಒಳ್ಳೆ ಗೇಜಿನ ತಗೊಂಡ್ಬಂದು ಮೇಲ್ಗಡಿಕೆ ಸುತ್ತಲೂ ಹೊಸಬಿಡೋದು ಗ್ಲಾಸ್ ಬದಲಿಗೆ ಇದನ್ನ ಪಾಲಿಥಿನ್ ಪಾಲಿಥಿನ್. ಈಗ ನಾವು ಕಬ್ಬಿಣ ಪೈಪ್ ಎಲ್ಲ ತರಬೇಕಾದ್ರೆ ಅಲ್ಲಿ ಗೇಜು ಅಂತ ಇರ್ತದಲ್ಲ ದಪ್ಪ ದಪ್ಪ, ಆತರ ನೋಡ್ಬಿಟ್ಟು ಈ ಪ್ಲಾಸ್ಟಿಕ್ ತಂದು ಹಾಕೊಳ್ಳೋದು, ಆತರ ಇದ್ರಲ್ಲೂ ಇರ್ತದೆ. ಎಲ್ಲ ಈ ಅಂಗಡಿಲಿ ಮತ್ತೆ ಹೋಟೆಲ್ ಎಲ್ಲ ಪ್ಲಾಸ್ಟಿಕ್ ಕೊಡ್ತಾರಲ್ಲಪ್ಪ, ಕೊಡ್ಬೇಡಿ ಕೊಡ್ಬೇಡಿ ನಿಲ್ಸಿ ನಿಲ್ಸಿ ಅಂತವ್ರಲ್ಲ, ಜಾಸ್ತಿ ಬೈಕ್ ರನ್ ಇರೋದವ ಅಂತ ಹೇಳ್ಬಿಟ್ಟು. ಅಂದ್ರೆ ಜಾಸ್ತಿ ಮಂದ ಇರಬೇಕು, ಮಂದಾಗಿರ್ಬೇಕು. ಮಂದಾಗಿದ್ರೆ ಅದ ಮತ್ತೆ ಬಳಕೆ ಮಾಡಬಹುದು, ರೀಯೂಸ್ ಮಾಡೋದು ಅಂತೀವಲ್ಲ, ಪುನರ್ಬಳಕೆ. ಮಂದಾಗಿಲ್ಲ ಅಂತ ಅಂದ್ರೆ ಪುನರ್ಬಳಕೆ ಮಾಡಕ್ ಆಗ್ತದೆ. ಪುನರ್ಬಳಕೆ ಮಾಡ್ದನೆ ಇದ್ದಾಗ ಏನಾಗುತ್ತೆ, ಒಂದ್ ಕಡೆ ಎಸಿತೀವಿ, ಅದು ಹೊಲದಲ್ಲಿ ಹೋಗ್ಬಿಡ್ಬಹುದು, ತಿಪ್ಪೆಲ್ಲ ಹೋಗ್ಬಿಡ್ಬಹುದು, ಮನೆ ಮೇಲೆ ಬಿಡ್ಬಹುದು, ಇನ್ನೆಲ್ಲ ಹೋಗ್ಬಿಡ್ಬಹುದು. ಒಟ್ಟು ಪರಿಸರಕ್ಕೆ ನಮ್ಮಿಂದ ತೊಂದರೆ ಆಯ್ತದಲ್ಲ ಅಂತ ಹಾಕ್ಬಿಟ್ರೆ, ಅದು ಕರಗ್ ಬಿಟ್ರೆ ತೊಂದ್ರೆ ಇಲ್ಲ ಶಂಕರಣ್ಣ. ಪ್ಲಾಸ್ಟಿಕ್ ಎಲ್ಲಿ ಕರಗ್ತದೆ ಅಣ್ಣ, ನೀನು ಚೆನ್ನಾಗಿ ಕರಗದಿಲ್ವಲ್ಲ, ಆ ಕಾರಣಕ್ಕೆ ಅದಲ್ಲೇ ಇದ್ಕೊಂಡು ಈಗ ಅದ್ರ ಮೇಲೆ ಏನಾದ್ರು ಸೂರ್ಯನ ಕಿರಣ ಬಿದ್ದು ಅದ್ರ ಮೂಲಕ ಹಾದು ಕೆಳಗಡೆ ಹೋದ್ರೆ ಮಣ್ಣನೇ ಹಾಳು ಮಾಡ್ತದೆ. ಓಹೋ, ಪ್ಲಾಸ್ಟಿಕ್ ಮೇಲೆ ಬಿಸಿಲು ಬಿದ್ದು ಆ ಬಿಸಿಲಿನ ಸಾಕ ಮಣ್ಣಿಗೋರೆ ಮಣ್ಣೆ ಹಾಳಾಗ್ತದೆ, ಮಣ್ಣೆ ಹಾಳಾಗ್ಬಿಡ್ತದಂತೆ. ಅಯ್ಯೋ ಭಗವಂತ, ಯಾಕೆಂದ್ರೆ ಗೊತ್ತಲ್ಲ ಈ ಭೂತ್ ಕನ್ನಡಿ ಆತರ ಅದು ತೊಂದರೆ ಕೊಡ್ತದೆ ಅಂತ ಅನ್ಕೊಂಡು ಸ್ವಲ್ಪ ಜಾಸ್ತಿ ಮೈಕ್ರಾನ್ ಇರೋದ್ ಬಳಸಿ ಅಂತಾರೆ. ಅಂದ್ರೆ ಸ್ವಲ್ಪ ಮಂದವಾಗಿರೋದು, ಮಂದವಾಗಿರೋದು ಬಳಸಿದ್ರೆ ಅವ್ರು ಇದ್ ಮಾಡ್ಬೋದಲ್ಲಪ್ಪ, ಪುನರ್ಬಳಕೆ ಮಾಡಬಹುದು. ಪುನರ್ಬಳಕೆ ಮಾಡಬಹುದು, ಮಣ್ಣಿಗೆ ತೊಂದರೆ ಹಾಕಲ್ಲ, ಮತ್ತಿನ್ನೇನೋ ಒಂದ್ ಮಾಡಬಹುದು. ಆ ಕಾರಣಕ್ಕೆ ಅದನ್ನ ಪುನರ್ಬಳಕೆ ಮಾಡೋದು ಅನ್ನ ಅಂತದ್ದು. ಅಲ್ಲ ಅಣ್ಣಯ್ಯ, ಈಗ ಮಂದವಾಗಿರೋದು ಹಾಕಬೇಕು, ಮಂದವಾಗಿರೋದು ಹಾಕಬೇಕು ಅಂತ ಹೇಳ್ತಾ ಇದ್ದೇನೆ ನೀನ್ ಸರಿ. ಈಗ ಮಂದವಾಗಿರೋದು ಹಾಕಂದಾಗ ಮಣ್ಣಿಗೆ ತೊಂದರೆ ಹಾಕಿಲ್ಲ ಅಲ್ವಾ? ಮಣ್ಣಿಗೆ ಇಲ್ಲ ಅಲ್ಲ, ಅದು ತೊಂದರೆನೇ ಆಯ್ತದೆ. ಅಂದ್ರೆ ಅದು ಎಸೆಕ್ಲ್ವಲ್ಲ, ಬೇಕಾಬಿಟ್ಟು ಎಸೆಕ್ಲ್. ಯಾಕೆ ಅಂತ ಅಂದ್ರೆ ಯಾರ ಕುಂಡ್ ಕಳರ್ ಬರ್ತಾರೆ, ಮತ್ತೆ ಇನ್ಯಾವ್ದು ಮನೆಯಲ್ಲೇ ಬಳಕೆ ಮಾಡಬಹುದು. ಈ ಸಣ್ಣ ತೆಳುಪುನಾಗ್ಬಿಟ್ರೆ ಪುಡಿ ಪುಡಿ ಬಿಡತ್ತಾಗ ಇನ್ನೇನು ಇದಾಕಲ್ಲ ಅಂತ ಅನ್ಕೊಂಡು ಏನೋ ಸಾಂಬಾರ್ ಹಾಕ್ಸ್ಕೊಂಡ್ಬಂದಿರ್ತಾರೆ, ಇಡ್ಲಿ ಕಟ್ಸ್ಕೊಂಡ್ಬಂದಿರ್ತಾರೆ, ಇನ್ನೇನೋ ಮಾಡಿರ್ತಾರೆ, ಹಿಂಗೈತಾರೆ ತೆಗೆದೇಸ್ಬಿಡ್ತಾರೆ, ದಂಗಳ ತೊಂದರೆ ಆಗುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿ ಮೈಕ್ರಾನ್ ಇರ ಅಂತದ್ದ ಈ ನಮ್ಮ ಹಸಿರು ಮನೆಗಳಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಬಾಲಿ ಹೌಸ್ ಅಂತ ಅದ ಸ್ವಲ್ಪ ಜಾಸ್ತಿ ಇರ ಅಂತದ್ದು. ಅದು ಎರಡ್ ಕಾರಣಕ್ಕೆ, ಒಂದು ಅದು ತಡಿಬೇಕಲ್ಲಪ್ಪ, ಗಾಳಿ ಮಳೆ ಎಲ್ಲ ತಡಿಬೇಕು, ಅದು ಒಂದ್ ಕಾರಣ. ಎರಡನೇದು ನಾವು ಬಳಕೆ ಮಾಡಿದ್ಮೇಲೂ ಅದು ವೇಸ್ಟ್ ಆಗ್ಬಾರ್ದು, ಮರುಬಳಕೆ ಮಾಡಂಗಿರ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಆಗಿರೋದ ಮಂದಾಗಿರೋದ. ಮತ್ತೆ ನಂಗೆ ಇನ್ನೊಂದ್ ಡೌಟ್ ಬರ್ತದೆ, ಈಗ ನೀವು ಹೊದಿಕೆ ಬಗ್ಗೆ ಹೇಳ್ತಿದ್ದೀರಲ್ಲ, ಅದ್ರ ಬಗ್ಗೆ ಮಾಹಿತಿ ತಿಳುವಳಿಕೆ ಎಲ್ಲ ನಮ್ಗೇನ್ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗ್ತದ? ಎಷ್ಟು ಅದೇನೋ ಮೈಕ್ರಾನು ಎಲ್ಲ ಹೇಳದಿಯಲ್ಲಪ್ಪ, ಹೆಂಗೆ ಅದೆಲ್ಲ ಮಾಡ್ಕೊಡ್ತಾರೆ? ಇನ್ನು ಇನ್ನು ಮಾಡಿಸಿಲ್ವಲ್ಲವ, ಇನ್ನು ಕತೆ ಹೇಳ್ತೀನಿ ಕೇಳು. ಈಗ ಆಗ್ಲೇ ಹಣ ಹೇಳಿತೇನೆ ಹೇಳು, ಮೂರ್ ತರ ಐತೆ ಅಂತವ, ಎರಡೇ ತಾನೇ ಹೇಳಿ, ಈಗಾಗ್ಲೇ ಅರ್ಜೆಂಟ್ ಎಲ್ಲರಲ್ಲಿ ಹಿಂಗೆ ಕಂದ್ಬಿಡು. ಅಂದ್ರೆ ದುಡ್ಡಿಟ್ಟವಳಲ್ಲ ಶಂಕರಣ್ಣ, ಅವಳು ದುಡ್ಡಿಟ್ಕೊಂಡು ಏನ್ ಮಾಡ್ತಾಳೆ, ಕೈ ಕಡಿತೈತೆ ಅವಳಿಗೆ. ನಿಜ ನಿಜ, ಹೋದ್ರು ನನ್ನ ದುಡ್ಡಿಗೆ ನನ್ನ ಬ್ಯಾಂಕ್ ಹತ್ರ ಬರದಲ್ಲೇ ಮಾಡ್ಬೇಕಲ್ಲ, ಬಂಡವಾಳ ಹುಡ್ಬೇಕಲ್ಲ, ಬಂಡವಾಳ ಹುಡ್ಬೇಕಲ್ಲ ಅಂತ ಕಾಯ್ತಾ ಇರ್ತಾಳ ಅವಳು. ನಿಜ ನಿಜ ನಿಜ ನಿಜ, ಅದಕ್ಕೋಸ್ಕರ ಅಷ್ಟು ಆತರ ಮಾಡೋದು. ನಾನು ನೀನು ಆತರ ಮಾಡ್ತೀವ, ಗೊತ್ತಿಲ್ಲ ಕೈಲಲ್ಲ ಏನೋ, ಕೈನಲ್ಲಿ ಏನೋ ಇಲ್ಲ ಅಂತ, ಕಾಸು ಇಲ್ಲ ಅಂತವ, ಅವಳು ದುಡ್ಡು ಕಾಸು ಇರಲು, ಅವಳ ಸುಮ್ಮನೆ ಕೂರಕಾಯ್ತದೆ. ಆಯ್ತು ಅಣ್ಣಯ್ಯ, ಕೇಳ್ಕೊ ಬಂದ್ಬಿಡು, ನಾವು ಮಾಡೇ ಬಿಡುವ. ಆಯ್ತಾ, ಮಾಡದಂತೆ. ಇದು ಪಾಲಿ ಹೌಸ್ ಅನ್ನೋದು ಎರಡನೇದು. ಮೂರನೇದು ಇನ್ನೊಂದು ಹೇಳಿದ್ಲಲ್ಲ ಆಗ್ಲೇ ನಮ್ಮ ಮೀನಕ್ಕ, ಸೊಳ್ಳೆ ಪರದ ಅಂತವ, ಸೊಳ್ಳೆ ಪರದ ಅಲ್ಲ ಅದು, ಅದ ಶೇಡ್ ನೆಟ್ ಅಂತ ಕರೀತಾರೆ. ಅದ್ಯಾವತರ ಅದು? ಅದು ಹಿಂಗೆ ಅಂತ ಅಂದ್ರೆ, ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಆಗಲ್ಲ, ಅದ ಸಣ್ಣ ಪ್ರಮಾಣದಲ್ಲಿ ಅಂತ ಅಂದ್ರೆ, ಅದು ಹೈಟು ಕಡಿಮೆ ಇರ್ತದೆ, ಇದು ಕಡಿಮೆ ಇರ್ತದೆ, ಅಗಲನು ಕಡಿಮೆ ಇರ್ತದೆ, ಉದ್ದನು ಕಡಿಮೆ ಇರ್ತದೆ, ಅದನ್ನ ಮತ್ತೆ ಮೇಲ್ಗಡೆನು ಹಾಕೊಳ್ಳೋದು. ಅದರದ್ದು ಉದ್ದೇಶ ಏನು ಅಂತ ಅಂದ್ರೆ, ಬಹಳ ಮುಖ್ಯವಾಗಿ ಬಿಸಿಲನ್ನ ಅವಾಯ್ಡ್ ಮಾಡೋದು. ಶೇಡ್ ಶೇಡ್ ಅಂತ ಅಂದ್ರೆ ನೆರಳಿನ ಮನೆ ಅಂತ ಹೇಳ್ಬಿಟ್ಟದು. ಶೇಡ್ ಅಂತ ಅಂದ್ರೆ ನೆರಳು. ಈಗ ಕೆಲವು ಗಿಡಗಳಾಗ್ಲೇ ಹೇಳಿದ್ನಲ್ಲ, ಬಿಸಿಲು ಜಾಸ್ತಿ ಹಾಕಲ್ಲ ಅಂತ ಹೇಳಿ. ನಿನಗೊಂದು ಉದಾಹರಣೆ ಹೇಳಬೇಕು ಅಂತ ಅಂದ್ರೆ, ಈ ನರ್ಸರಿ ಮಾಡ್ತೀವಪ್ಪ ನಾವು, ಮೊಳಕೆ ನರ್ಸರಿ, ತೆಂಗಿನ ನರ್ಸರಿ, ಇನ್ನು ಬೇರೆ ಬೇರೆ ತರ ಕಾಫಿ ತೆಂಗು ಇಂಥವೆಲ್ಲ ಮಾಡ್ತೀವಲ್ಲ, ಈ ಎಳೆ ಗಿಡಗಳಲ್ಲಿ ಅವ್ ಜಾಸ್ತಿ ಬಿಸಿಲು ಬೀಳ್ಬಾರ್ದು. ಸಾಮಾನ್ಯವಾಗಿ ಈ ನರ್ಸರಿ ಕೆಲಸ ಯಾವಾಗ ಶುರು ಆಗುತ್ತೆ ಅಂತ ಅಂದ್ರೆ, ಒಳ್ಳೆ ಬಿಸಿಲಿನ ಕಾಲದಲ್ಲಿ ಶುರು ಆಯ್ತದೆ. ಯಾಕೆಂತ ಈಗ ನೋಡಿ, ಈಗ ಜನವರಿ ಬಂತಲ್ಲ, ಈ ಟೈಮಲ್ಲಿ ಶುರು ಮಾಡ್ತಾರೆ. ಯಾಕೆ ಈ ಟೈಮಲ್ಲಿ ಶುರು ಮಾಡ್ತಾರೆ ಅಂತ ಅಂದ್ರೆ, ಈಗ ನರ್ಸರಿ ಮಾಡಕ್ಕೂ ಟೈಮ್ ಚೆನ್ನಾಗಿರ್ತದೆ. ಟೈಮ್ ಅಂತ ಅಂದ್ರೆ ಬಿಸಿಲಿರ್ತದೆ, ಮಳೆ ಬರೋದಿಲ್ಲ. ಈ ಮಳೆಗಾಲದಲ್ಲಿ ನೀನ್ ಮಣ್ಣು ಹೆಂಗೆ ಪಾಕೆಟ್ ಒಳಗೆ ತುಂಬೋದು ಹೆಂಗೆ ಹಾಕಲ್ಲ. ಈಗ ಮಣ್ಣು ನಮ್ಗೆ ಹೆಂಗ್ ಬೇಕೋ ಹಂಗ್ ಹುಡಿ ಮಾಡ್ಕೊಂಡು ಪಾಕೆಟ್ ಒಳಗೆ ತುಂಬೋದು, ಬೀಜ ಗೀಜ ಎಲ್ಲ ಊರ್ಕೋಬಹುದು, ಮಾಡ್ಕೋಬಹುದು. ಆಯ್ತಾ, ಅದು ಕರೆಕ್ಟ್ ಆಗಿ ಮುಂಗಾರು ಮಳೆ ಶುರು ಆಯ್ತದಲ್ಲಪ್ಪ ಜೂನ್ ಜುಲೈ, ಆ ಟೈಮಿಗೆ ರೆಡಿ ಆಗ್ಬಿಡ್ತಾವ ಸಸಿಗಳು. ಅಂದ್ರೆ ಒಂದು ಐದಾರು ತಿಂಗಳು ಬರ್ತವೆ ಅಂತ ಬರ್ತವೆ, ನಾಲ್ಕು ತಿಂಗಳು, ಐದು ತಿಂಗಳು, ಆರು ತಿಂಗಳು, ಹಿಂಗೆಲ್ಲ ಬಂದ್ಬಿಡ್ತವೆ. ಅವತ್ತು ತಾಂಡೋಗಿ ನಾವು ಇಟ್ಕೋಬಹುದು ಅನ್ನೋ ಕಾರಣಕ್ಕೆ ಈ ಬೇಸಿಗೆ ಶುರು ಮಾಡ್ತಾರ. ಬೇಸಿಗೆನಲ್ಲಿ ಬಿಸಿಲು ಜಾಸ್ತಿ ಕಡಿಮೆ ಬಿಸಿಲ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಯ್ತು. ಅದಕ್ಕೋಸ್ಕರವ ಅಂತ ಟೈಮಲ್ಲಿ ನೆರಳ್ಬೇಕಲ್ಲ, ಎಲ್ಲ ಕಡೆ ಮರ ಹಾಕತ್ತೇನೇನು ಇಲ್ಲ, ಹಾಕಲ್ಲ, ಈ ತರ ಶೇಡ್ ನೆಟ್ ಅಂತ ಹೇಳಿ ಮಾಡ್ಕೊಬಿಡುದು. ಇದು ನೆರಳು ಕೊಡ್ತದೆ ಆಯ್ತಾ. ಆಮೇಲೆ ಯಾವ್ದೋ ತರದ ಅಪರೂಪದ ಬೆಳೆ ನಾವು ಬೆಳಿತಾ ಇರ್ತೀವಿ, ತಂದು ಗೊತ್ತದೋ ಬರೋದಿಲ್ಲ ಅಂತ ಗೊತ್ತಿರೋದಿಲ್ಲ ನಮ್ಗೆ, ಎಲ್ಲ ಬೆಳಿತಾ ಇರ್ತಾರೆ, ಒಳ್ಳೆ ದುಡ್ಡು ಮಾಡ್ತಾ ಇರ್ತಾರೆ. ನಮ್ಗೂ ಆಸೆ ಬಂದ್ಬಿಡ್ತದೆ. ಈ ಉದಾಹರಣೆಗೆ ದಾಳಿಂಬೆ ಏನ್ ಸಿಕ್ಕಾಪಟ್ಟೆ ಹಾಕಿದ್ರು ಹಾಕಿದ್ರು ಹಾಕಿದ್ರು ಚಿತ್ರದುರ್ಗ ದಾವಣಗೆರೆ ಅಲ್ಲಿ ಇಲ್ಲಿ ಅಲ್ಲ ಬಿಜಾಪುರ ಬಾಗಲಕೋಟೆ ಅಲ್ಲ ಒಳ್ಳೊಳ್ಳೆ ದುಡ್ಡು ಮಾಡಿದ್ರು, 80 ರೂಪಾಯಿ 100 ರೂಪಾಯಿ ಕೆಜಿ. ಅವ್ರಿಗೆ ಬೆಳೆದರ್ಗೆ ಮಾರಾಟ ಮಾಡೋದು 200-250 ರೂಪಾಯಿ ಹಂಗೆ ಮನ್ಸಿಗೆ ಬಂದಂಗೆ ಹೇಳ್ತಾರೆ. ಆಯ್ತಾ, ಈಗ ನಮಗೂ ಆಸೆ ಬರೋದಿಲ್ವಾ, ದುಡ್ಡು ಮಾಡ್ತಾವ್ರೆ ನಮ್ಮ ಅಣ್ಣಂದ್ರು ಆಯ್ತಾ, ನಾವ್ಯಾಕೆ ಮಾಡಬಾರ್ದು ಅಂತೇಳಿ ತಂದು ಹಾಕಿದ್ರು ಹೊಸದಾಗಿ. ಬತ್ತದ ಬರೋದಿಲ್ಲ ನಮ್ಗೆ ಗೊತ್ತು, ಪರೀಕ್ಷೆ ಮಾಡ್ಬೇಕು. ಅಂತ ಹೊಸ ಬೆಳೆಗಳ ಪ್ರಯೋಗ ಮಾಡುವಾಗ ಈ ತರ ಶೇಡ್ ನೆಟ್ ಹಾಕೊಂಡು ಅದ್ರೊಳಗಡೆ ನಾವು ಬೆಳೆದ್ ನೋಡ್ಬೇಕು ಈ ತರ. ಇದನ್ನ ಶೇಡ್ ನೆಟ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಇದನ್ನ ನಮ್ದು ಜಮೀನಲ್ಲಿ ಖಾಲಿ ಜಾಗದಲ್ಲಿ ಮಾಡ್ಕೊಳ್ಳೋದು ಉತ್ಪಾದ ಅಂತ ಹೇಳ್ತೀಯಾ? ಖಾಲಿ ಜಾಗದಲ್ಲಿ ಮಾಡ್ಕೊಳ್ಳೋ, ಖಾಲಿ ಜಾಗವೇ ಬೇಕದಕ್ಕೆ. ಈಗ ನೀನ್ ಗ್ಲಾಸ್ ಹೌಸ್ ನಾರು ಮಾಡ್ಕ ಆಯ್ತಾ, ಪಾಲಿ ಹೌಸ್ ನಾರು ಮಾಡ್ಕ, ಶೇಡ್ ನೆಟ್ ನಾರು ಮಾಡ್ಕ, ಅದನ್ನ ಖಾಲಿ ಜಾಗದಲ್ಲಿ ಮಾಡ್ಕೋಬೇಕು. ಖಾಲಿ ಜಾಗದಲ್ಲಿ ಮಾಡ್ಕೊಂಡು ಅದ್ ಏನು ಅದ್ರದ್ದು ಯಾಕೆ ಮಾಡ್ಕೋಬೇಕು ಅಂತ ಅಂದ್ರೆ ಶಂಕರಣ್ಣ, ಅದು ನೋಡಿ, ಅದೇ ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ಬೆಳೆ ಆಗ್ಲಿ ವರ್ಷ ಪೂರ್ತಿ ಬೆಳಿಬಹುದು, ವರ್ಷ ಪೂರ್ತಿ ಬೆಳಿಬಹುದು. ಯಾವ ಬೆಳೆನಾರು ಆಗಿರ್ಲಿ ಇಂಥ ಟೈಮಲ್ಲಿ ಬರ್ತದೆ ಅಂತ ಟೈಮಲ್ಲಿ ಬರ್ತದೆ ಸೀಸನ್ ಇಲ್ಲ ಅದು ಮೇಲ್ಗಡೆ ಎಂತವನು ಕೊಟ್ಟಿರ್ತಾರೆ. ಆಮೇಲೆ ಅದ್ ಹೆಂಗೆ ಅಂತ ಪಾಲಿ ಹೌಸು ಅಂತ ಅಂದ್ರೆ ಪೂರ್ತಿ ಕವರ್ ಆಗಿರ್ತದೆ. ನೀನ್ ಒಳಗಡೆ ಹೋಗಿ ನಿಂತ್ಕೊಬಿಟ್ರೆ ಏನ್ ಹಂಗೆ ಬೆವ್ರು ಬಿಡ್ತೀಯ, ದಿಗಿ ದಿಗಿ ದಿಗಿ ಒಳ್ಳೆ ದಗೆ ದಗೆ ಅಂದ್ರೆ ಅಷ್ಟು ಉಷ್ಣಾಂಶನೂ ಇರ್ತದೆ ತೇವಾಂಶ ಹೀಟು ಆರ್ದ್ರತೆ ಅಂತಾರಲ್ಲ, ಆರ್ದ್ರತೆ ಜಾಸ್ತಿ ಇರ್ತದೆ ಅಲ್ಲಿ. ಈ ಆರ್ದ್ರತೆ ಜಾಸ್ತಿ ಇದ್ದ ಜಾಗದಲ್ಲಿ ಗಿಡಗಳು ಭಾರಿ ಚೆನ್ನಾಗಿ ಬೆಳಿತಾವಂತೆ, ಬೇಗ ಬೆಳೆಯೋದು, ತುಂಬಾ ಚೆನ್ನಾಗಿ ಬೆಳೆಯೋದು. ಅಷ್ಟೇ ಅಲ್ದನೆ ಒಳ್ಳೆ ಫಸಲು ಕೊಡೋದು ಆಯ್ತಾ. ಈ ಆರ್ದ್ರತೆ ಜಾಸ್ತಿ ಇರ್ತದೆ. ಈ ಆರ್ದ್ರತೆ ಅನ್ನೋದು ಎಷ್ಟು ಬೇಕೋ ಅಷ್ಟು ನಾವು ಮೇಂಟೈನ್ ಮಾಡ್ಕೋಬಹುದು. ಇಲ್ಲಿ ಇಂಥದ್ದು ಮಾಡ್ತೀವಲ್ಲ, ಅದರಲ್ಲಿ ಈ ಪಾಲಿ ಹೌಸ್ ಮಾಡ್ತೀವಲ್ಲ ಅದು ಮೇಲ್ಗಡೆ ಕೊಟ್ಟಿರ್ತಾರೆ, ನಮಗೆ ಕ್ಲೋಸ್ ಮಾಡ್ಕೋಬೇಕು ಓಪನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಟೆಕ್ನಾಲಜಿ ಬಳಕೆ ಮಾಡ್ಕೊಂಡು ನಮ್ಗೆ ಉಷ್ಣತೆ ಆರ್ದ್ರತೆ ಜಾಸ್ತಿ ಬೇಕು ಅಂತ ಅಂದ್ರೆ ಕ್ಲೋಸ್ ಮಾಡೋದು, ಇಲ್ಲ ಬೇಡ ಸ್ವಲ್ಪ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಓಪನ್ ಮಾಡೋದು. ಅವಾಗ ಕಡಿಮೆ ಆಯ್ತದೆ ನಮ್ಗೆ ಒಟ್ಟಿಗೆ ಆ ಬೆಳೆ ಬೆಳೆಯಕ್ಕೆ ಎಷ್ಟು ಬೇಕೋ ಅಷ್ಟಿರ್ತದೆ. ಇಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ ಆರ್ದ್ರತೆ ಜಾಸ್ತಿ ಇರೋ ಅಂತ ಜಾಗದಲ್ಲಿ ಇಲ್ಲಿ ಒಳ್ಳೆ ಇಳುವರಿ ಬರ್ತದೆ. ಈಗ ಕೆಲವು ನಾವೇನೋ ನೋಡ್ತೀವಲ್ಲ ಇತ್ತೀಚೆಗೆ ಕೆಲವು ಹೈಬ್ರಿಡ್ ಅಂತ ಇವಂತೆಲ್ಲ ಬಂದವೆ ಟೊಮೊಟೊ ಹಣ್ಣು ಬೆಳೆದ್ಬಿಟ್ರೆ ಕೆಲವು ತಂದ್ಬಿಟ್ಟು ಏನ್ ಒಳ್ಳೆ ಸೇಬ್ನಣ್ಣು ಟೊಮೊಟೊ ನಾನೇ ಬೆಳೆದಿದ್ದೀನಿ ಹೊತ್ಕೊಂಡು ಹೋಗಿ ಮಾರಿದೀನಿ ನಾನು. ಅಲ್ಲ ನೀನು ಟೆರಸ್ ಮೇಲೆ ಬೇರೆ ಬೆಳೆದಿದ್ದಲ್ಲ, ಹೇಳಿದ್ಯಾ ಬೇರೆ ಕೊಟ್ಟಿದ್ಯಾ ಬೇರೆ ಅದಲ್ಲ ಹೊಲದಲ್ಲೇ ಬೆಳೆದಿದ್ದೆ. ಒಳ್ಳೆ ವಾತಾವರಣ ಚೆನ್ನಾಗಿತ್ತಲ್ಲ ತೋರಿಸ್ತಿದ್ದೆ, ಅವಾಗೇನ್ ತೊಂದರೆ ಆಯ್ತಿರ್ಲಿಲ್ಲ ಕರೆಕ್ಟ್ ಆಗಿ ಯಾವ ಟೈಮ್ಗೆ ಏನೇನ್ ಆಗ್ಬೇಕು ಅದಾಯ್ತಾಯ್ತು. ಈಗ ಸ್ವಲ್ಪ ಅದು ಟೈಮುವೆ ಒಂಚೂರು ಹದ್ಮೀರ್ ಬಿಟ್ಟೈತೆ. ಹದ್ಮೀರದೋನಕ್ಕಿಂತ ಈಗ ನಮ್ಗೆ ಈಗ ಮಳೆಗಾಲದಲ್ಲಿ ಇದೀವೋ ಚಳಿಗಾಲದಲ್ಲಿ ಇದೀವೋ ಬೇಸಿಗೆ ಆಯ್ತೋ ಗೊತ್ತೇ ಆಗಲ್ಲ. ಚಳಿಗಾಲ ಅಂತ ನನಗೆ ಗೊತ್ತೇ ಆಗಲ್ಲ, ಒಂದು ವರ್ಷ ಚಳಿಗಾಲ ಫೀಲಿಂಗೇ ಮಾಡಿಲ್ಲ ನಾನು. ಬಹಳ ಬೇಗ ಇದ್ದೇಳ್ತೇನೆ ನೀನು ಹಂಗಾಗಿ ಕಾರಣಕ್ಕೆ ಅದು ನನಗೆ ಗೊತ್ತಾಯ್ತಾ ಇಲ್ಲ. ಇದು ಒಂದು ಅವ್ರು ಎಷ್ಟು ಹೇಳಿರ್ತಾರೋ ಇಳುವರಿ ಬರ್ತದೆ ಹಿಂಗ್ ಬರ್ತದೆ ಅಂತೇಳಿ ಅಷ್ಟೇ, ಅದೇ ತರ ಬೆಳಿಬಹುದು. ಯಾಕೆಂದ್ರೆ ನೀನ್ ತಗೊಂಡೋಗ್ಬಿಟ್ಟು ಹೊಲದಲ್ಲಿ ಹಾಕ್ಬಿಟ್ರೆ ಬಿಸಿಲು ಜಾಸ್ತಿ ಆಗ್ಬೋದು, ಮಳೆ ಜಾಸ್ತಿ ಆಗ್ಬೋದು, ತೇವಾಂಶ ಜಾಸ್ತಿ ಆಗ್ಬೋದು, ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತದೆ. ಇಲ್ಲಿ ಒಳಗಡೆ ಹಿಂಗ ಹಾಕಲ್ಲ, ಅಷ್ಟೇ ಮಾಡ್ಬೋದು ಅಂತ. ಅದಕ್ಕೆ ಯಾವ ತರದ ವಾತಾವರಣ ಬೇಕು ಆ ತರದ ವಾತಾವರಣ ಇಟ್ಟಿರ್ತೀವಲ್ಲ ಆ ಕಾರಣಕ್ಕಾಗಿ. ಆಮೇಲೆ ಇದ್ ಮಾಡ್ಕೊಳ್ಳೋದ್ರಿಂದ ಅಕಾಲಿಕ ಬೇಸಾಯ ಮಾಡ್ಬೋದು. ಅಂದ್ರೆ ಎವರೆಕಾಯಿ ಹೇಳಿದ್ನಲ್ಲಪ್ಪ, ಈಗ ನಾವು ಜೂನ್ ಜುಲೈ ಅಲ್ಲಿ ಹಾಕಿ ನಾವು ಡಿಸೆಂಬರ್ ಅಲ್ಲಿ ಕುಯ್ತೀವಲ್ಲ ಕಾಯ, ನಿನ್ ಬೇಕಾದ್ರೆ ಡಿಸೆಂಬರ್ ಅಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅದ್ ಎಷ್ಟು ಬರ್ತದೆ ಅವಾಗ ಕುಯ್ಬೋದು. ಅಂದ್ರೆ ಇದಕ್ಕೆ ಟೈಮ್ ಇಲ್ಲ, ತಿಂಗಳು ಬರಂಗ್ ಬೇಕಾದ್ರೆ ನೀನು ಮಾಡ್ಕೋಬಹುದು. ಇದನ್ನ ಅಕಾಲಿಕ ಬೇಸಾಯ ಅಂತ ಹೇಳಿ ಕರಿತೀವಿ, ಅದಾದ್ರೊಳಗಡೆ ಮಾಡ್ಕೋಬಹುದು. ಆಮೇಲೆ ಈಗ ಮಾರ್ಕೆಟ್ ಅಲ್ಲಿ ಯಾವಾಗ ಯಾವ್ದಕ್ ರೇಟ್ ಇರ್ತದೆ ಅಂತ ಗೊತ್ತಿರಕ್ಲ ನಮ್ಗೆ, ಇಂಥದಕ್ ರೇಟ್ ಐತೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅಂತ ಟೈಮ್ ಬೆಳ್ಕೊಟ್ಬಿಡ್ಬೋದು ನಾವು. ಅವರೆಕಾಯಿ ಈಗ ಡಿಸೆಂಬರ್ ಅಲ್ಲಿ ಶುರು ಆಯ್ತದೆ, ಹೆಚ್ಚು ಕಮ್ಮಿ ಜನವರಿ ಫೆಬ್ರವರಿ ಮಾರ್ಚ್ ಮುಗ್ದೋಯ್ತು, ಜಾಸ್ತಿ ಅಂತ ಮಾರ್ಚ್ ವರ್ಗೂ ಇರ್ತದೆ. ಈಗ ನನ್ನಂತನಗೆ ನಿನ್ನಂತನಗೆ ಮೇನೆಲ್ಲ ತಿನ್ಬೇಕು ಅಂತ ಆಸೆ ಇರ್ತದೆ. ಅವಾಗ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಕೆಜಿಗೆ 100 ರೂಪಾಯಿ ಹೇಳಿ ತಗೊಳ್ತೀವಿ, ಆಸೆ ಇರ್ತದಲ್ಲ ತಗೊಳ್ತೀವಿ. ಅಂತ ಟೈಮಲ್ಲೆಲ್ಲ ಬರೋ ಹಂಗೆ ನಾವು ಇದ್ರೊಳಗಡೆ ಆಯ್ತಾ. ಇದೊಂದು ಆಮೇಲೆ ಅದ್ರೊಳಗೆ ಬೆಳೆಯ ಅಂತವೆಲ್ಲ ಹೆಂಗೆ ಅಂತ ಅಂದ್ರೆ ಈ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತವಲ್ಲಪ್ಪ ಅಂದ್ರೆ ಹೊರದೇಶ ಕಳ್ಸಂತವು ಒಳ್ಳೆ ಸೈಜ್ ಇರ್ತವೆ ಚೆನ್ನಾಗಿರ್ತದೆ ಆತರ ಒಳ್ಳೆ ಗುಣಮಟ್ಟದ್ದು ಎಕ್ಸ್ಪೋರ್ಟ್ ಕ್ವಾಲಿಟಿ ರಫ್ತು ಯೋಗ್ಯ ಅಂತ ಕರೀತಾರ ಅಂತ ಅಂದ್ರೆ ನಾವಿಲ್ಲಿ ಬೆಳೆದ್ ಬಿಟ್ರೆ ಡೈರೆಕ್ಟ್ ನೀನು ಅಮೆರಿಕಕ್ಕೋ ಜಪಾನ್ಗೋ ಫಾರಿನ್ಗೋ ಕಳಿಸಬಹುದು ಅಷ್ಟೇ ರಫ್ತು ಯೋಗ್ಯವಾಗಿರ್ತದೆ ಈ ಸುತ್ತಲೂ ಪಾಲಿಥಿನ್ ಹಾಕಿರೋದ್ರಿಂದ ಯಾವ ಕೀಟನೂ ಬರಕ್ಲ ರೋಗನೂ ಬರಕ್ಲ ಇದು ಇದೇ ಮಾಡಿರ್ತಾರೆ ಅಲ್ಲಿ ನೀನ್ ಡೈರೆಕ್ಟ್ ಆಗಿ ಎಂಟ್ರಿ ಆಗಂಗಿಲ್ಲ ಅದಕ್ಕೆ ಅದು ಹಸಿರು ಮನೆ ಅಂದ್ರೆ ಮನೆನೇ ಅದು ಅದೇನು ಹೊಲ ಅಲ್ಲ ಅದು ಹಸಿರು ಮನೆ ಅಂದ್ರೆ ನೋಡ್ಬೇಕು ಶಂಕರಣ್ಣ ಒಳ್ಳೆ ಅರಮನೆ ಇದ್ದಂಗೆ ಇರ್ತದ ಅದು ಅದು ನೀನ್ ಡೈರೆಕ್ಟ್ ಆಗಿ ಹೋಗಂಗಿಲ್ಲ ಆಮೇಲೆ ಎಲ್ಲರೂ ಕೂಡ ಹಂಗಿಲ್ಲ ರೇಷ್ಮೆ ಮನೆ ಇದ್ದಂಗೆ ರೇಷ್ಮೆ ಮನೆ ಇದ್ದಂಗೆ ಯಾಕೆ ಅಂತ ಅಂದ್ರೆ ಈಗ ಮನುಷ್ಯನ ಕೈನಲ್ಲಿ ಮೈನಲ್ಲೂ ಸಾಕಷ್ಟು ತರದ್ದು ಕೀಟಾಣು ರೋಗಾಣುಗಳು ವೈರಾಣು ಇದ್ದೇ ಇರ್ತವೆ ಅವು ಅದ್ರ ಜೊತೆ ಹೋಗ್ಬೋದು ಒಳಗಡೆ ಆ ಕಾರಣಕ್ಕೆ ಯಾರನ್ನು ಸೇರಿಸಬೇಡಿ ಅಂತಾರೆ ಅದ್ರೊಳಗಡೆ ಮಾಮೂಲಿ ಯಾರು ಒಬ್ರು ಇಬ್ರು ಇರ್ತಾರಲ್ಲ ಅವರಷ್ಟೇ ಒಳಗಡೆ ಹೋಗ್ಬೇಕು ಕೆಲಸ ಮಾಡ್ಕೋಬೇಕು ಮತ್ತೆ ವಾಪಸ್ ಬರ್ಬೇಕು ಈ ತರ ಸಿಸ್ಟಮ್ ಇರ್ತದೆ ಡಬಲ್ ಡೋರ್ ಸಿಸ್ಟಮ್ ಅಂತ ಅದುವೆ ಅಂದ್ರೆ ಎರಡೆರಡು ಬಾಕ್ಲು ಎರಡೆರಡು ಬಾಕ್ಲು ನೀನ್ ಒಳಗಡೆ ಹೋಗ್ಬಿಟ್ಟು ನಿನ್ ಕೈ ಕಾಲಿನ ತೊಳ್ಕೊಂಡು ಮತ್ತೆ ಇನ್ನೊಂದ್ ಬಾಗಲ್ ತಗೊಂಡ್ ಹೋಗ್ಬೇಕು ಇದು ಒಂಥರ ಹೆಂಗೆ ಅಂತ ನಮ್ ರೇಷ್ಮೆ ಮಾಡ್ದಂಗೆ ಆಯ್ತು ಬಿಡು ರೇಷ್ಮೆ ಮನೆ ಹೆಂಗೆ ಅಲ್ಲಿ ರೇಷ್ಮೆ ಹುಳ ಬೆಳಿತೀವಿ ತರಕಾರಿಗಳು ತರಕಾರಿ ಬೆಳಿತೀವಿ ಈ ತರ ಕೀಟ ಮತ್ತೆ ರೋಗ ಇದರಿಂದ ಕೂಡ ಒಳ್ಳೆ ರಕ್ಷಣೆ ಸಿಗ್ತದೆ ಯಾವ್ದು ಬರೋದಿಲ್ಲ ಅಂತ ಆಮೇಲೆ ಆಗ್ಲೇ ಸೊಳ್ಳೆ ಬರ್ತಾ ಸೊಳ್ಳೆ ಬರ್ತಾ ಅಂದಿದ್ಲಲ್ಲ ನಮ್ಮ ಮೀನಕ್ಕ ಆಯ್ತಾ ಅವಳು ಹೇಳಿದ ಪ್ರಕಾರ ಅದ್ರಲ್ಲೂ ಈ ಕೀಟಗಳು ಬರೋದಿಲ್ಲ ಅದ್ರಲ್ಲೂ ಯಾಕಂದ್ರೆ ಬರದೇ ಅಲ್ಲ ಒಳಗಡೆಗೆ ಬರಕ್ ಆಗೋದಿಲ್ಲ ಕೀಟಗಳು ಅವು ಒಂದ್ ಹೆಂಗೆ ಅಂತ ಅಂದ್ರೆ ಒಂದ್ ಮೂರಡಿ ನಾಲ್ಕಡಿನಲ್ಲಿ ಸಂಚರಿಸ್ತಾ ಇರ್ತವ ಅಂತ ಆಯ್ತಾ ಏನಾರ ಅಡ್ಡ ಸಿಕ್ತು ಅಂತ ಅಂದ್ರೆ ಅಲ್ಲೇ ಕುತ್ಕೊಬಿಡ್ತವೆ ಒಳಕ್ ಹೋಗ್ಲ ಅಲ್ಲೇ ಬಿದ್ಬಿಡ್ತಾವ ಇಲ್ಲ ಅವಕ್ಕೆ ಈ ಕಳದಾರಿ ಪಳದಾರಿ ಎಲ್ಲ ಗೊತ್ತಿಲ್ಲ ಹೋದ್ರೆ ಹೈವೇಲೆ ಹೋಗೋದು ಹೋದ್ರೆ ಹೈವೇಲೆ ಹೋಗೋದು ಹಂಗದು ಆಮೇಲೆ ಇದಕ್ಕೆ ಪಾಲಿ ಹೌಸ್ಗೆ ನೀರೇನ್ ಸಿಕ್ಕಪಟ್ಟೆ ಬೇಕಾಗಿಲ್ಲ ಅಂದ್ರೆ ಈಗ ನಾವು ಬೋರ್ ಬೇಕಾಗಿತ್ತ ಬೇಡವಾ ಬೋರ್ ಬೇಕು ನೀರ್ ಜಾಸ್ತಿ ನೀನ್ ನೀರ್ ತಗೊಂಡ್ ಹೋಗ್ಬಿಟ್ಟು ಹಾಯ್ ನೀರ್ ಮಾಡ್ತೀನಿ ನಾನು ಪೈಪ್ ಇಟ್ಕೊಂಡ್ ಬಿಡ್ತೀನಿ ಅಂತ ಹಂಗ್ ಬಿಡಂಗಿಲ್ಲ ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಬೇಕು ಆಮೇಲೆ ಅದು ಪಾಲಿ ಹೌಸ್ ಇರ್ತದಲ್ಲಪ್ಪ ಈ ನೀರೇನ್ ಜಾಸ್ತಿ ಆವಿ ಆಗುದಿಲ್ವಲ್ಲ ಹಂಗಾಗಿ ನೀರು ಕಡಿಮೆ ಸಾಕೋದಕ್ಕೆ ಆಮೇಲೆ ಇದೇನೇನ್ ಬೆಳಿಬೇಕು ಹೆಂಗ್ ಬೆಳಿತದೆ ಅಂತ ಹೇಳಿರ್ತಾರ ಕರೆಕ್ಟ್ ಆಗಿ ಹಂಗೆ ಬತ್ತೋದು ಆಮೇಲೆ ತುಂಬಾ ಬಿಸಿಲಿಗೆ ಸಿಗಾಕೊಳ್ಳೋದು ಅಥವಾ ಇನ್ನೇನ ಮಳೆ ಸಿಗಾಕೊಳ್ಳೋದು ಟೊಮೆಟೋನ್ ರೇಟ್ ಆಗಿತ್ತಲ್ಲ ಯಾಕಾಗೈತಿ ಅಂತೀಯ ಮಳೆ ಬಂತಲ್ಲ ಮಳೆ ಹನಿ ಬಿದ್ದು ಬಿದ್ದು ಬಿದ್ದು ಎಲ್ಲ ಟೊಮೆಟೋ ಹೋದು ಆಯ್ತಾ ಅವು ತಡೆಯಕ್ಕಲ್ಲ ಸೂಕ್ಷ್ಮ ಹೌದೌದೌದು ಕೆಮ್ತಿದ್ಯಾ ನಾನು ಅದಕ್ಕೆ ಆಗ್ಲೇ ಹೇಳ್ದೆ ಅಣ್ಣ ನಿನಗೆ ನೀನು ಚಳಿದು ಗೊತ್ತಾಗಲ್ಲ ಏನು ಇಲ್ಲ ಅಂತಿದ್ಯಾ ಕೆಮ್ತಿದ್ಯಾ ಈಗ ಒಂದ್ ಕೆಲಸ ಮಾಡೋ ನೀರು ಚಳಿ ಚಳಿ ಎಫೆಕ್ಟ್ ಇದು ಎಫೆಕ್ಟ್ ಆಗ್ಬಿಟ್ಟೈತೆ ಈಗ ಮೀನಕ್ಕ ಕಷಾಯ ಕಷಾಯ ಮಾಡ್ಕೊಡ್ತಾರೆ ಕಷಾಯ ಮಾಡ್ಸ್ಕೊಂಡ್ ಕುಡಿಯುವಂತೆ ಅಷ್ಟು ನೀನು ಚೆನ್ನಾಗಿ ಹುಷಾರ್ ಮಾಡ್ಕೊಳಪ್ಪ ಆಮೇಲೆ ಈಗ ನಾನು ಮುಂದಿನ ಸಲ ಸಿಕ್ತಾಗ ಹೇಳುವಂತ ಇದ ಈಗ ನೀನ್ ಹೇಳಿದ ವಿಚಾರಗಳನ್ನ ಒಂಚೂರು ಮನ್ಸಿಗೆ ಹಾಕೊಂಡು ಮುಂದಿನ ಸಲ ಪ್ಯಾಟೆಗೆ ಹೋದಾಗ ನೋಡೋದಂತೆ ಯಾಕೋ ನೀನೇನ್ ಬರೀ ಹೇಳಿದ್ನೇ ಕೇಳ್ತಾ ಇದ್ಯಾ ಕಷಾಯ ಪಸಾಯ ಮಾಡ್ಕೊಡು ಕೆಮ್ತಿಲ್ವಲ್ಲ ಅಣ್ಣ ನಾನು ಸಂಕ್ರಣ್ಣ ಅವರೇಕಾಯಿ ಅಣ್ಣ ಹೆಂಗ್ ಬರೀ ಕಷಾಯ ಇದುವರೆಗೂ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್ ಹಾಸನದಲ್ಲಿ ಕೀಲು ಮತ್ತು ಮೂಳೆ ತಜ್ಞರೆಂದು ಹೆಸರುವಾಸಿಯಾಗಿ ಪ್ರಸಿದ್ಧಿ ಪಡೆದಿರುವ ಡಾಕ್ಟರ್ ರಾಮಕೃಷ್ಣ ಭಟ್ರವರ ಸಾರಥ್ಯದಲ್ಲಿ ಅವರ ಮಗ ಡಾಕ್ಟರ್ ನಿಖಿಲ್ ಭಟ್ರವರು ಹೇಮಾವತಿ ಆಸ್ಪತ್ರೆಯಲ್ಲಿ ಸದಾ ಲಭ್ಯವಿರುತ್ತಾರೆ. ಇವರು ವಿದೇಶದಲ್ಲಿ ನುರಿತ ತಜ್ಞರೊಂದಿಗೆ ಪರಿಣತಿ ಪಡೆದು ಈಗ ಹೇಮಾವತಿ ಆಸ್ಪತ್ರೆಯಲ್ಲಿ ಮೂಳೆ ಮತ್ತು ಕೀಲು ಮರು ಜೋಡಣೆ ತಜ್ಞರಾಗಿದ್ದು 100ಕ್ಕೂ ಹೆಚ್ಚು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಅನ್ನು ಯಶಸ್ವಿಯಾಗಿ ಮಾಡಿ ಪ್ರಸಿದ್ಧಿ ಪಡೆದ ಇವರು ಎಲ್ಲಾ ವಯಸ್ಸಿನ ರೋಗಿಗಳಿಗೂ ಕೀಲು ಮರು ಜೋಡಣೆ ಮಾಡಲು ಲಭ್ಯವಿರುತ್ತಾರೆ. ಸಂಪರ್ಕಿಸಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್, ಉತ್ತರ ಬಡಾವಣೆ, ಹಾಸನ. ಕರೆ ಮಾಡಿ 08172267656. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ.